ನೆಟ್ಟಾಗಿದ್ದರೇನೆ ಲೋಕ ನೆಟ್ಟಾಗಿರ್ತದೆ. ಆತ್ಮೀಯ ಕೇಳುಗರೆ, ಮನುಷ್ಯನ ಜೀವನದಲ್ಲಿ ಆರೋಗ್ಯ ಬಹಳ ಮುಖ್ಯ. ಆರೋಗ್ಯವೇ ಭಾಗ್ಯ. ಈ ಆರೋಗ್ಯವನ್ನ ಹೇಗೆ ಕಾಯ್ದುಕೊಳ್ಳಬೇಕು? ಉತ್ತಮ ಆರೋಗ್ಯಕ್ಕೆ ವಿವಿಧ ಸಲಹೆ ನೀಡುವ ಹೆಲ್ತ್ ಹಿಂಟ್ಸ್ ಕಾರ್ಯಕ್ರಮ ಪ್ರತಿದಿನ ಬೆಳಗ್ಗೆ 6:45 ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ. ಸರ್ಜಿ ಹಾಸ್ಪಿಟಲ್ನ ನುರಿತ ವೈದ್ಯರು ಪ್ರತಿದಿನ ಬೆಳಗ್ಗೆ 6:45 ವಿವಿಧ ವಿಷಯದ ಆರೋಗ್ಯ ಸಲಹೆ ನೀಡುವ ಹೆಲ್ತ್ ಹಿಂಟ್ಸ್ ಕಾರ್ಯಕ್ರಮ. ಇದರ ಪ್ರಾಯೋಜಕರು ಸರ್ಜಿ ಹಾಸ್ಪಿಟಲ್ ಶಿವಮೊಗ್ಗ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಜಗಲಿಕಟ್ಟೆ ವಾರದ ಹೊರಣ ವಿಶೇಷ ಕೌಟುಂಬಿಕ ಸರಣಿ ಕಾರ್ಯಕ್ರಮ ಸಂಚಿಕೆ 3. ಆಕಾಶವಾಣಿ ಕೇಳಿ ಜಗಲಿಕಟ್ಟೆ ವಾರದ ಹೊರಣ ವಿಶೇಷ ಕೌಟುಂಬಿಕ ಸರಣಿ ಕಾರ್ಯಕ್ರಮ ಸಂಚಿಕೆ 3. ನಿನ್ನ ಪ್ರೇಮದ ಪರಿಯ ನಾನರಿಯ ಕನಕಾಂಗಿ. ಶಿವಣ್ಣ, ಯಾರನ್ನ ನೆನಸ್ಕೋತಾ ಇದೀಯಪ್ಪ? ಸುಬ್ಬಣ್ಣ, ಏನಿಲ್ಲ, ಮನೆಯೊಳಗೆ ಊರಿಗೆ ಹೋಗ್ಬಿಟ್ಟವಳೆ, ಏನ್ ಮಾಡೋದು, ಬೋರ್ ಆಗ್ತಾ ಇದೆಯಾ? ಮಾತಾಡ್ಕೊಂಡೆ ಬಂದ್ರೆ ಹೆಂಗೆ ಯಾರು ಕೇಳ್ಬಿಟ್ಟು ಅಲ್ಲಿಂದ ಅಲ್ಲ ಚಳಿ ಆಯ್ತವೆ. ನೀನು ಇಷ್ಟು ಒಂದು ಸುಂದರವಾಗಿ ಹಾಡ ಹಾಡ್ತಾ ಇದ್ದಿಲ್ಲ, ಏನ್ ಸಮಾಚಾರ? ಕೇಳಿಲ್ವಾ ಸುಧಾರಣ, ಮನೆಯವ್ರ ಇಲ್ಲ, ಅದಕ್ಕೆ ಎಲ್ಲಿ ಕನಕ ಹಂಗಿತ್ತು, ನಾನು ಏನೋ ಬೇರೆ ತಿಳ್ಕೊಂಡ್ಬಿಟ್ಟೆ. ಹೌದು ಸುಬ್ಬಣ್ಣ, ಈಗ ಅಡಿಕೆ ಕಟಾವ್ ಮಾಡ್ತವ್ರೆ ಅಲ್ವಾ? ಆಯ್ತಾ ನಿಮ್ ಕಡೆ ಎಲ್ಲ ಪೂರ್ತಿ ಕಟಾವ್ ಮಾಡೋದು? ಒಂದಿಷ್ಟು ಅಡಿಕೆ ಬೆಳೆ ಬಂತಪ್ಪ, ಇನ್ನೊಂದಿಷ್ಟಕ್ ಬರ್ಲೇ ಇಲ್ಲ. ಹಿಂದಿನ ವಾರ ಹೇಳ್ದಂಗೆ ಎಲ್ಲೋ ಹಸಿರು ರೋಗ ಬಂದಿರ್ಬೇಕು ಅದಕ್ಕೂ. ಇದು ಹಳದಿ ರೋಗ ಅಂತ. ಏನ್ ಗೊತ್ತಾ ಸುಧಣ್ಣ, ಅಡಿಕೆ ಕೊಯ್ತಾರಲ್ಲ ಅವ್ರು ಒಂದೇ ಸರಿಗೆ ಕೊಯ್ಯಲ್ಲ, ಎರಡು ಸರಿ ಮೂರ್ ಸರಿ ಕೊಯ್ತಾರೆ. ಈಗ ನಮ್ದು ಅಷ್ಟೇ, ನಮ್ದು ಎರಡು ಬೀಡ್ ಆಗಿದೆ, ಇನ್ನೊಂದು ಬೀಡ್ ಐತೆ, ಕೊಯ್ಕೊಂಡೋಗಿ ಬಂದಿಲ್ಲ ಇನ್ನು. ಶಿವಣ್ಣ, ನಿನ್ ಏನು ಬೆಟ್ಟೆ ಅಡಿಕೆ ಮಾಡ್ತೀಯ, ಚಾಲಿ ಮಾಡ್ತೀಯ, ಗೋಟ ಏನ್? ಗೋಟು ಎಲ್ಲ ಬರ್ತಾರೆ ಪಾಪ, ಹೆಣ್ಮಕ್ಳು ಕೆಲ್ಸಕ್ಕೆ ಬರ್ತಾವಲ್ಲ, ಎಲ್ಲ ಸಿಪ್ಪೆ ಎಲ್ಲ ಬಿಡ್ಸಾದ್ಮೇಲೆ ನಾವು ಬೇಯಿಸಿ ಒಣಗ್ಸಕ್ ಹಾಕಿ ನನ್ನ ಹಂಗೆ ಕೊಟ್ಬಿಡ್ತೀನಿ ಕಣಪ್ಪ. ಸಿಪ್ಪೆ ಬಿಡಿಸ್ತೀಯ? ಅದು ಏನಾಯ್ತದೆ, ಮಿಷಿನ್ ತಗೊಬಂದಿದ್ದೆ ಒಂದ್ ಸ್ವಲ್ಪ ದಿವಸ, ಈ ಕರೆಂಟ್ ಅದು ಒಂದೇ ಸಂಖ್ಯೆ ಬರೋಕೊಲ್ಲ ನಮ್ ಕಡೆ, ಹಂಗಾಗಿ ಏನಾಯ್ತದೆ ಜನಗಳ ಮೇಲೆ ಜಾಸ್ತಿ ಡಿಪೆಂಡ್ ಆಯ್ತೀವಿ ಸುಧಣ. ಹೌದಾ? ಆಮೇಲೆ ಈಗ ಈ ವರ್ಷ ಹೆಂಗಿತ್ತು ಈ ಕೊಳೆ ರೋಗದ್ದು? ಯಾಕಂತಂದ್ರೆ ಮಳೆ ಸ್ವಲ್ಪ ಜಾಸ್ತಿ ಅಲ್ಲ, ಜಾಸ್ತಿ ಆಗ್ಬಿಡ್ತು. ಜಾಸ್ತಿ ಆಗಿ ಕೊಳೆ ರೋಗ ಬಂದಿತ್ತ? ಬಂದಿತ್ತು. ಮತ್ತೆ ನಾನು ಹೋಗಿದ ಕಣಪ್ಪ ಇದು ಕಿವಿಕೆಗೆ, ಕಿವಿಕೆಗೆ ಹೋಗಿ ಯಾಕಂತಂದ್ರೆ ಅವರ ಒಂದು ಸಲಹೆ ಬೇಕಾಗಿತ್ತು, ಅದಕ್ಕೆ ಹೋಗಿದ್ದಾರೆ ಅವರು. ಹೌದೌದು, ಹೋಗಿ ಅಲ್ಲಿ ವಿಜ್ಞಾನಿ ಕೇಳ್ದಕ್ಕನಪ್ಪ ಏನಂದ್ರಪ್ಪ ಹೇಳಿದ್ರು, ಹಿಂಗೆ ನೀವು ಇಂಥದ್ ಔಷಧಿ ಹೊಡಿಬೇಕು, ಅದನ್ ಮಾಡ್ಬೇಕು ಅಂತ ಎಲ್ಲ ಹೇಳಿದ್ರ. ಹೇಳಿದ್ರು ನೀನ್ ತಗೊಂಡ್ ಬಂದ್ ಮಾಡ್ಬಿಟ್ಟೆ. ಹೌದೌದು, ಬೆಳೆ ಮುಂದಿನ ಬೆಳೆ ನೋಡ್ಬೇಕಂಗಿದ್ರೆ. ಹೌದೌದು, ಈ ಬೆಳೆಗೆ ಆಗೋದಿಲ್ಲ. ಅಲ್ಲ ನೀನು ಈಗ ಶೇಖರಣೆ ಮಾಡೋದಿಲ್ಲ, ಈಗ ಅಡಿಕೆ ಕೊಯ್ದ್ಬಿಟ್ಟು ರೇಟ್ ಸ್ವಲ್ಪ ಜಾಸ್ತಿ ಆದಾಗ ಶೇಖರಣೆ ಮಾಡ್ಬಿಟ್ಟು ಮಾರಾಟ ಮಾಡೋದಿಲ್ಲ, ಯಾವಾಗಿಂದ ಅವಾಗನೆ. ಓ ಕಣಪ್ಪ, ಏನಾಯ್ತದೆ ಈಗ, ನಾನು ಅವ್ರ ತರ ಮುಂಚೆನೆ ದುಡ್ಡು ಇಸ್ಕೊಬಿಟ್ಟಿರ್ತೀನಿ, ದುಡ್ಡು ಇಸ್ಕೊಬಿಟ್ಟಿರ್ತೇನಲ್ಲ, ಅವ್ರೇನ್ ಮಾಡೋರು ಬಂದ್ ಕೊಯ್ಕೊ ಹೊಂಟೋಗ್ಬಿಡ್ತಾರೆ. ಮಂಡಿಗೂ ಹಾಕೋ ಕೆಲಸ ಇಲ್ಲ ಅಂಗಿದ್ರೆ ಕೇಳಿ ಕೊಡ್ತಿ ಕಣಪ್ಪ. ಅಲ್ಲ ಅದ್ರಲ್ಲಿ ತುಂಬಾ ಮೋಸ ನಡೀತದಪ್ಪ, ಸರಿಯಾಗಿ ನೋಡ್ಕೊಂಡು ಕೊಟ್ಟಿದ್ಯಾ ಇಲ್ವಾ? ಇಲ್ಲ ಇಲ್ಲ, ಹಂಗೇನಿಲ್ಲ, ಅವ್ರೆಲ್ಲ ಬಹಳ ಪರಿಚಯದವ್ರು ಸುಧಣ್ಣ. ಪರಿಚಯ ಬಂದ್ಬಿಟ್ಟು ನಮ್ಮ ಎದುರುಗಡೆನೆ ತೂಕ ಮಾಡ್ಕೊಂಡು ಸುಮಾರು ವರ್ಷದಿಂದ ವ್ಯವಹಾರ ಮಾಡ್ಕೊಂಡಿದ್ದಾರೆ ಬಿಡು, ಮತ್ತೆ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತದೆ. ಎಲ್ಲ ತೂಕ ನಮ್ ಕಣ್ಣು ಎದುರುಗಡೆ ಮಾಡ್ಕೊಂಡು ಹೊಂಟೈತಾರಲ್ಲ. ಆಮೇಲೆ ಒಂದು ಸುವರ್ಣ, ನೀನು ಎಲ್ಲ ಕಡೆ ತಿರುಗ್ತಿರ್ತೀಯಲ್ಲಪ್ಪ, ಮೊನ್ನೆ ಏನಾದ್ರು ಹೋಗಿದ್ದೆ 23ನೇ ತಾರೀಕಿಗೆ? ಹೋಗಿದ್ನಲ್ಲ 23ನೇ ತನಕ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ರಾಷ್ಟ್ರೀಯ ರೈತ ದಿನಾಚರಣೆ ಮಾಡಿದ್ರಪ್ಪ. ಎಲ್ಲ ಜನರನ್ನ ಕರೆಸಿದ್ರು, ರೈತರನ್ನ ಕರೆಸಿದ್ರು, ಸನ್ಮಾನ ಮಾಡಿದ್ರು, ಒಳ್ಳೆ ಊಟ ಕೂಡ ಹಾಕ್ಸಿದ್ರು. ಖುಷಿ ಆಗಿದೆ ಅದೇನೆ, ನಾನು ಹೋಗಿದ್ದೆ ಕಣಪ್ಪ. ಕರ್ಕೊಂಡು ಹೋಗಿದ್ಯಾ? ಒಬ್ಬನೇ ಹೋಗಿದ್ಯಾ? ನಾನು ಹೋಗಿದ್ದೆ, ಹಂಗೆ ಅಡ್ಡಾಡ್ಕೊಂಡು ಹೋಗವ ಅಂತ ಹೋಗಿದ್ದೆ. ಎಲ್ಲ ರೈತ ಮಕ್ಕಳು, ರೈತ ವಿಜ್ಞಾನಿಗಳು ದಿನಪ್ಪ ಅದು. ಹೌದು, ಅದೇನೋ ಕಿಸಾನ್ ದಿವಸ ಅಂತ ಏನೋ ಹೇಳ್ತಾರೆ, ರಾಷ್ಟ್ರೀಯ ರೈತ ದಿನಾಚರಣೆ. ಯಾರ ಸಲುವಾಗಿ ಮಾಡ್ತಾರಪ್ಪ ಅದನ್ನ? ಇದು ನಮ್ಮ ಮಾಜಿ ಮಂತ್ರಿಗಳಾದ ಚೌಧರಿ ಚರಣ್ ಸಿಂಗ್ ಅವರ 5ನೇ ಪ್ರಧಾನಿ ಆದಂತವರು. ಹೌದು, ಚೌಧರಿ ಚರಣ್ ಸಿಂಗ್ ಅವರ ಒಂದು ನೆನಪಿನ ಅರ್ಥದಲ್ಲಿ, ಅವರ ಒಂದು ನೆನಪಿನ ಹುಟ್ಟಿದಬ್ಬ ಕಿಸಾನ್ ದಿವಸ ಅಂತ ತುಂಬಾ ವಿಜೃಂಭಣೆಯಿಂದ ಮಾಡಿದ್ರು ಕಣಣ್ಣ. ಎಲ್ಲಾ ಶಿವಮೊಗ್ಗದಿಂದ ಬಂದಿದ್ರು, ದಾವಣಗೆರೆಯಿಂದ ಬಂದಿದ್ರು, ಚಿಕ್ಕಮಂಗ್ಳೂರಿಂದ ರೈತರು ಬಂದಿದ್ರು, ಕೆಲವೊಬ್ಬರಿಗೆ ಆಯ್ದ ರೈತರಿಗೆ ಸನ್ಮಾನ ಕೂಡ ಮಾಡಿದ್ರು. ಮತ್ ನಿನಗೇನಾರು ಇಟ್ಕೊಂಡಿದ್ರ ನೋಡಪ್ಪ? ನಾ ಹೇಳೋದೇನಂದ್ರೆ ಇಂತ ಕಾರ್ಯಕ್ರಮಗಳಿಗೆ ಹೋಗ್ಬೇಕು ನಾವು. ಶಿವಣ್ಣ, ನಾವು ಇನ್ನೊಂದ್ಸರಿ ಮಾತಾಡ್ತಿರ್ಬೇಕು. ಸುಧಣ್ಣ ಏನಂದ ಅಂತೇಳು, ಕೆವಿಕೆ ಅಂತಂದ. ಹೌದು, ನಿನ್ಗೆ ಆಸಕ್ತಿ ಉಟ್ಕೊಂಡ್ಬಿಡ್ತು. ಅವನು ಓಕೆ, ಮೊದ್ಲು ನೀನೇ ಹೋಗ್ಬಿಟ್ರು ಅಂತ ಹಂಗೆ ಆಗ್ಬಿಡ್ತೇಳಿ. ಅವ್ರು ಹೇಳಿದ್ರ ಓಸಲಿಯ ಕೆವಿಕೆ ಹೊಂಟಗಿದ್ದೆ ಅಂತ. ನೋಡವ ಹೆಂಗಿರ್ತದೆ ಕೆವಿಕೆ ಅಂತೇಳಿ. ಏನು ಸುಧಣ್ಣ ಏನಾರು ರೀಲ್ ಬಿಟ್ಬಿಟ್ಟಣ ಹೆಂಗೆ ಅಂತ ಮುಗಿದಿಲ್ಲ. ಆಮೇಲೆ ಓದ್ನ, ಹೋದ್ರೆ ಸುಧಾರಣ ಹೇಳ್ದಂಗೆ 100% ದಿಟ್ವೇಯ. ಅಲ್ಲಿ ವಿಜ್ಞಾನಿಗಳು ಕೂತಿರ್ತಾರೆ, ಆಮೇಲೆ ರೈತರು ಕೂತಿರ್ತಾರ ಕಣಪ್ಪ. ಬಹಳ ಜನ ಬಂದು ಕೇಳ್ಕೊಂಡು ಹೋಗ್ತಾರೆ ಅಂತ ಕೇಳಿನಪ್ಪ. ಈಗ ಏನಾಗ್ಬಿಡುತ್ತೆ ನಮ್ ಜನಕ್ಕೆ, ಈ ಬೆಳೆ ಒಂದೇ ಬೆಳೆ ಕೂತ್ ಬಿಡ್ತಾರೆ. ಈಗ ಉದಾಹರಣೆಗೆ ಅಡಿಕೆ ಹಾಕೊಂಡ್ಬಿಡ್ತಾರೆ, ಸುಮ್ ಕೂತ್ ಬಿಡ್ತಾರೆ. ಈ ಮಧ್ಯೆ ಜಾಗ ಇರ್ತಿತ್ತಲ್ಲ, ಅಲ್ಲಿ ಬಾಳೆ ಹಾಕಬಹುದು, ಬೇರೆ ಬೇರೆ ರಾಗಿ ಹಾಕಬಹುದು, ಏನೇನು ಒಟ್ಟು ಮಿಶ್ರ ಬೆಳೆ ಬೆಳಿಬೇಕಪ್ಪ. ಇಂತವೆಲ್ಲ ತಿಳ್ಕೊಳಕ್ಕೆ ಕೆವಿಕೆ ಬಹಳ ಒಳ್ಳೆ ಜಾಗ ಕಣಪ್ಪ. ಆಯ್ತು, ಈಗ ಚಳಿ ಸ್ವಲ್ಪ ಜಾಸ್ತಿ ಆಗಿದಲ್ಲ ಅಣ್ಣ. ಸುಬಣ್ಣ, ಚಳಿ ಜಾಸ್ತಿ ಆಗಿತ್ತು, ಏನೋ ಕಡಿಮೆ ಆಗ್ತದೆ ಅಂತ ಹೇಳ್ತಾವ್ರೆ, ನೋಡ್ಬೇಕು ಈಗ. ಅಲ್ಲ, ಈ ಒಂದು ವಾರದಿಂದ ತುಂಬಾ ಚಳಿ ಇತ್ತು, ಈಗ ಒಂದ್ ಸ್ವಲ್ಪ ಒಂದ್ 2-3 ದಿವಸ ಆಯ್ತು, ಸ್ವಲ್ಪ ಅಷ್ಟೊಂದಿಲ್ಲ. ಅದೇನೋ ಗಾಳಿ ಬೀಸಿತ್ತಂತಲ್ಲಪ್ಪ, ಅದು ಶೀತ ಗಾಳಿ ಬೀಸಿತ್ತು. ಗಾಳಿ ಬೀಸ್ತದೆ, ಅದಕ್ಕೆ ಅದೇನೋ ಕಲರ್ ಕಲರ್ ಅಲರ್ಟ್ ಬೇರೆ ಇರ್ತಾರಲ್ಲಪ್ಪ, ಅದೇನಪ್ಪ ರೆಡ್ ಇಲ್ಲ, ಅದು ಮಳೆ ಕಣಣ, ಅದು ಮಳೆ ಚಳಿಗೆ ಕೂಡ ಹೇಳಿದಾರಂಗೆ. ಅದೇನೋ ಉತ್ತರ ಕರ್ನಾಟಕದಲ್ಲಿ ಇಸ್ ಒಂಬತ್ತು ದಿವಸ ಆರೆಂಜ್ ಆರೆಂಜ್ ಟೋಲ ಹಿಂದಿನ ವಾರ ಹೇಳ್ತಿದ್ರು. ಹೌದೌದು ಕಣಪ್ಪ, ನಾನು ಕೇಳಿನಿ, ಇದು ಗೊತ್ತೇ ಇಲ್ವಲ್ಲ ನನ್ಗೆ. ಅಂದ್ರೆ ಅದು ಏನಿಲ್ಲಪ್ಪ, ಅದು ಎಚ್ಚರಿಕಿಂದಿರಿ ಅಂತ ಹೇಳೋದಕ್ಕೆ ಅಷ್ಟೇನೆ, ಮತ್ತೆ ಬೇರೆ ಏನಿಲ್ಲ. ಅದು ಚಳಿ ಅಂತಂದ್ ಕೂಡಲೇ, ಒಂದು ಚಳಿ ಅಂತಂದ್ ಕೂಡಲೇ ನಮ್ ರೈತರಿಗೆ ಯಾವ ಇಂತಿಂತ ಬೆಳೆ ಹಾಕ್ಬೇಕು ಅಂತ ಏನಾದ್ರು ಹೇಳ್ತಾರಪ್ಪ. ಚಳಿಗಾಲದಲ್ಲಿ, ಮಳೆಗಾಲದಲ್ಲಿ ಭತ್ತ ಕಟಾವ್ ಆಯ್ತಾ, ಭತ್ತ ಕಟಾವ್ ಆದ್ಮೇಲೆ ಅದೇ ಉಳಿದಂತ ಒಂದು ತೇವಾಂಶದಲ್ಲಿ ಉದ್ದಿನ ಬೆಳೆ ಹಾಕ್ತಾರೆ, ಹೆಸರು ಬೆಳೆ ಹಾಕ್ತಾರೆ, ಆಮೇಲೆ ಕಡಲೆ ಗಿಡನು ಬೆಳೆದಾರೆ ಹೇಳಿ. ಕಡಲೆ ಗಿಡ ಕಡೂರು ಬೀರೂರು ಕಡೆ ಪೂರ್ತಿ ಎಕರೆ ಗಟ್ಲೆ ಬೆಳಿತಾರೆ ಕಣ. ಆಮೇಲೆ ಅವರೆಕಾಯಿ ಹಾಕ್ತಾರಲ್ಲ, ಅವರೆಕಾಯಿ ಬರೋ ಸಮಯ ಈಗೇನೆ. ಹೌದು, ಆಮೇಲೆ ಹುರುಳಿ, ಹುರುಳಿ ಕಾಳು ಹಾಕ್ತಾರೆ, ಅದು ಏನೋ ಚಳಿಗೆ ಬತ್ತದಂತ. ಮುಂಜಿ ಏನೋ ಮುಂಜಿ ಬಿದ್ರು ಚೆನ್ನಾಗಿ. ಈ ಕಡಲೆ ಬೆಳೆ ಅಂತೂ ಮಂಜೆ ಬೇಕದಕ್ಕೆ, ಅದಕ್ಕೆ ನೀರ್ ಬೇಕಾಗಿಲ್ಲ. ಈ ಇಬ್ಬನಿ ಬೆಳಿತಲ್ಲ, ಇಬ್ಬನಿನೇ ಬೆಳಿತದೆ ಶಿವರಾತ್ರಿ ಒಳಗಡೆ. ಹೌದು, ಆಮೇಲೆ ನಾವ್ ಹೆಚ್ಚು ಇಳುವರಿ ಪಡಿಬೇಕು, ಆಮೇಲೆ ನಾವು ಅದರಿಂದ ಹೆಚ್ಚು ಒಂದು ಲಾಭ ಪಡೆಯೋದಾದ್ರೆ ಕುಡಿಚಿ ಉಡ್ತಾರ ಕಣನ. ಕುಡಿ ಯಾಕೆ ಚೂಡ್ತಾರೆ ಅಂತಂದ್ರೆ ಅದು ಕವಲು ಜಾಸ್ತಿ ಹೊಡಿಬೇಕಂತ. ಜಾಸ್ತಿ ಫಸಲು ಬರ್ಬೇಕು, ಫಸಲು ಜಾಸ್ತಿ, ಕವಲು ಜಾಸ್ತಿ ಹೊಡೆದಂಗೆ ಹೂ ಜಾಸ್ತಿ ಬರ್ತಿತ್ತೆ, ಹೂ ಜಾಸ್ತಿ ಆದಂಗೆ ಕಾಯಿ ಜಾಸ್ತಿ ಕಟ್ತದೆ, ರೆಂಬೆಗಳು ಜಾಸ್ತಿ ಹೊಂಟೈತವೆ. ರೆಂಬೆ ಜಾಸ್ತಿ ಬಂದ್ರೆ ಅದಕ್ಕೆಲ್ಲ ಒಂದು ನಮ್ಮ ಕಾಯಿ ಕಟ್ಕೊಂಡ್ಬಿಡ್ತದಲ್ಲ. ಆಮೇಲೆ ಶೇಂಗಾದಲ್ಲಿ ಹಿಂಗೆ ಮಾಡ್ತಾ ಇದಾರೆ ಕಣ. ಈಗ ಶೇಂಗಾ ಹೆಂಗಪ್ಪ, ಒಳಗಡೆ ಬೆಳೆಯೋದು, ಅದನ್ನು ಒಳಗಡೆ ಏನ್ ಗೊತ್ತ, ಮ್ಯಾಕ್ ತುಳಿತಾ ಇದಾರೆ. ಈಗ ಒಂದು ಇದು ಗಿಡ ಐತಿ, ಆ ಗಿಡದಕ್ಕೆ ಏನಂತ, ಅದು ಹಿಂಗೆ ನೆಟ್ಟಕ್ ಬೆಳಿತೈತಲ್ಲ, ಅದನ್ನ ಹಿಂಗೆ ಅಡ್ಡಗಳು ಮಾಡ್ತಾ ಇದಾರೆ. ಯಾಕೆಂತಂದ್ರೆ ಆ ಒಂದು ಬಾರಂಗಿ ಅಂತ ಹೇಳ್ತೀವಿ ನಾವು, ಅದು ಬಾರಂಗಿ ಅಂದ್ರೆ ಒಂದು ಬೇರ್ ತರ ಕೆಳ ಹೋಗ್ತದೆ, ಅದೇ ಕಾಯಿ ಆಗುದು ಜಮೀನಲ್ಲಿ. ಅದಕ್ಕೆ ಏನ್ ಮಾಡ್ತಾರೆ, ಅಡ್ಡ ಅಡ್ಡ ಹಾಕಿ, ಇದು ಒಂದು ಹೊಸ ಒಂದು ತಂತ್ರಜ್ಞಾನ ಕಂಡ್ಕೊಂಡಿದ್ದಾರೆ. ಅಲ್ಲ ರೈತರೇ, ವಿಜ್ಞಾನಿಗಳು ಕಂಡಿಡಿದಲ್ಲ, ವಿಜ್ಞಾನಿಗಳೀಗ ಇಲ್ಲ ಕಣಪ್ಪ, ಕೆವಿಕೆನಲ್ಲಿ ಇದೇ ಕೆಲಸನೇ ಮಾಡೋದು. ರೈತರು ಕಂಡ್ಕೊಂಡ್ರು, ಅವರು ಕಂಡ್ಕೊಂಡ್ರು, ವಿಜ್ಞಾನಿಗಳು ಕೂಡ ಅದಕ್ಕೆ ಸ್ವಲ್ಪ ವೈಜ್ಞಾನಿಕ ಸ್ಪರ್ಶ ಕೊಟ್ಬಿಟ್ಟು ಹಿಂಗ್ ಮಾಡಿದ್ರೆ ಒಳ್ಳೇದ್ ಬರ್ತದಪ್ಪ ಇಳುವರಿ ಅಂತ ಹೇಳ್ತಾವ್ರೆ. ಹೆಂಗ ಹೇಳಿದ್ಯಪ್ಪ, ಈಗ ಹುರುಳಿಕಾಳು ಬೆಳಿಬೇಕಪ್ಪ, ಹುರುಳಿಕಾಳು ಬೆಳಿಬಹುದು. ಈಗ ಹುರುಳಿಕಾಳು ಈಗ ಭತ್ತ ಕಟಾವ್ ಆಗ್ಬಿಟ್ಟಿತ್ತಲ್ಲ, ಕೆಲವೊಂದ್ ಜಾಗದಲ್ಲಿ ಆಗಿದೆ, ಕೆಲವೊಂದ್ ಆಗ್ತಾ ಇದೆ. ಭತ್ತ ಕಟಾವು ಮಾಡಾದ್ಮೇಲೆ ಉಳಿದ ತೇವಾಂಶ ಇರ್ತದಲ್ಲಪ್ಪ, ನೀರ್ ಹಾಕ್ಬೇಕಾಗಿಲ್ಲ ಅಲ್ಲ, ನೀನು ಹೊಸದ ಗೊಬ್ಬರ ಹಾಕ್ಬೇಕಾಗಿಲ್ಲ, ಸುಮ್ನೆ ಹಿಂಗ ಕೈಯಿಂದ ಹಿಂಗ್ ಸಿಂಪಡಿಸಿದ್ರೆ ಸಾಕು. ಏನಾದ್ರು ಮಾಡಿದ್ರೆ ಗೊತ್ತಿಲ್ಲ ನನ್ಗೆ, ಹುಳಿ ಹುಳಿ ಹಾಕ್ಬಿಟ್ಟು ಕುದಿಯೋದಿಲ್ಲ, ಗೊಬ್ಬರ ಮಾಡ್ಬಿಡ್ತಾರಪ್ಪ ಕೆಲವೊಬ್ರು. ಅದು ಗೊಬ್ಬರ ಕೂಡ ಆಯ್ತದೆ, ಗೊಬ್ಬರ ಆಯ್ತದೆ, ಮತ್ತೆ ನಮ್ ಜಾನುವಾರುಗಳಿಗೆ ಮೇವು ಕೂಡ ಮಾಡ್ತಾರೆ. ಅದ್ರ ಒಟ್ಟು, ಅದ್ರ ತೌಡು, ಬಳ್ಳಿ ಎಲ್ಲ ಕಟ್ ಮಾಡ್ಕೊಂಡು ಜಾನುವಾರು ಕೂಡ ಹಾಕ್ತಾರೆ. ಈ ಒಣಗಿಸೋದೊಂದ್ ಭತ್ತ ಕಟಾವ್ ಮಾಡಿದಾಗ ಇನ್ನೊಂದ್ ನಮ್ ರೈತರು ಒಂದ್ ದೊಡ್ಡ ಸಮಸ್ಯೆ ತಂದಿಟ್ಬಿಡ್ತಾರಪ್ಪ. ಏನ ಈ ಭತ್ತ ಕಟಾವ್ ಮಾಡಿದ್ಮೇಲೆ, ಜೋಳ ಕಟಾವ್ ಮಾಡಿದ್ಮೇಲೆ ರಸ್ತೆ ಮೇಲೆ ತಂದು ಸುರಿತಾರಲ್ಲ. ನಮ್ಮ ಅಡಿಕೆ ಕೊಯ್ಕೊಂಡು ಹೊಂಟೈತಾರಲ್ಲ, ಅವಾಗ ಆ ಸಿಪ್ಪೆ ಏನಿರ್ತದೆ, ಅಷ್ಟು ಜಮೀನಿಗೆ ಆಡ್ಬಿಡ್ತೀನಿ ನಾನು. ಅದು ಒಳ್ಳೇದ್ ಬಿಡು, ನೀನ್ ಮಾಡೋದು ಒಳ್ಳೇದು. ಯಾಕಂತಂದ್ರೆ ರೋಡಿಗೆ ತಂದು ಸುರಿಯೋ ಬದಲಿಗೆ ಅಲ್ಲಾದ್ರೂ ಗೊಬ್ಬರ ಹಾಕ್ತಾರೆ, ಕೊಳದ್ಬಿಟ್ಟು ಗೊಬ್ಬರ ಆಯ್ತದೆ ಅಂತಾರೆ. ಸಮಯ ತಗೊಳ್ತದೆ, ಆಮೇಲೆ ಕೆಲವೊಂದು ಈ ವಿಜ್ಞಾನಿಗಳು ಹೇಳ್ತಾರೆ ಏನಂತಂದ್ರೆ, ಅದಕ್ಕೆ ಜೀವಾಣು ಸೇರಿಸಿದ್ರೆ ಇನ್ನು ತುಂಬಾ ಉತ್ತಮವಾಗಿ ಟ್ರೈಕೋಡರ್ಮಾ ಸೇರಿಸಬೇಕಂತಾರೆ. ಸೇರ್ಸಾಕ್ಬಿಟ್ರೆ ಮತ್ತೆ ಎರೆಹುಳ ಬಿಟ್ರೆ ಎರೆಹುಳ ಗೊಬ್ಬರನು ಮಾಡ್ಬೋದು ಮಾಡ್ಬೋದು ಅಂತ ಹೇಳ್ತಾರೆ. ಈಗ ಸುಬ್ಬಣ್ಣ ಏನಾಗ್ಬಿಟ್ಟದೆ ಅಂದ್ರೆ ನಮ್ ರೈತರು ಎಲ್ಲ ಮಿಷಿನ್ ಮೇಲೆ ಡಿಪೆಂಡ್ ಆಗ್ಬಿಟ್ಟರು ಕಣ್ಣ. ಈ ಮಿಷಿನ್ ಮೇಲೆ ಯಾಕೆ ಡಿಪೆಂಡ್ ಆಗಿದೆ ಅಂತಂದ್ರೆ ಈ ಜನ ಸಿಗೋದಿಲ್ಲಲ್ಲ, ಎಲ್ಲ ಸಿಟಿ ಹೋಗೋರು ಬೆಳಿಗ್ಗೆ ತಕ್ಷಣ ಮಾಚನಹಳ್ಳಿನೋ ಇಲ್ಲ ಶಿವಮೊಗ್ಗನೋ. ನಾ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಈಗ ಭೂಮಿಗೆ ಕಳೆ ಜಾಸ್ತಿ ಆಗ್ಬಿಡದೆ ಅಂತ ಹೇಳಿ ಕಳೆ ನಾಶಕ ಅಂತ ಸಿಂಪಡಣೆ ಮಾಡ್ತಾರೆ. ಇದರಿಂದ ಎಷ್ಟು ಭೂಮಿ ಹಾಳಾಯ್ತೈತೆ ಅಂದ್ರೆ ಇರೋ ಬರೋ ಎರೆಹುಳೆಲ್ಲ ಸತ್ತು ಹೊಂಟೈತಾವೆ. ಗೊಬ್ಬರ ಹೆಂಗೆ ಉತ್ಪಾದನೆ ಆಗಲ್ಲ ಆಗಲ್ಲ, ಅದಕ್ಕೆ ನಾ ಹೇಳಿದ್ದು ಅಂತವಕ್ಕೆಲ್ಲ ಡಿಪೆಂಡ್ ಆಗೋದ್ರು ಕೈಯಿಂದ ತೆಗ್ಸೋದು ಒಳ್ಳೇದಂತ ಅನಿಸ್ತೀನಿ. ಯಾವ್ದೇ ಕಳೆನಾಶಕ ಹಾಕ್ದೇನೆ, ಯಾಕಂದ್ರೆ ಕಳೆನಾಶಕ ಹಾಕಿದ್ರೆ ನಾವು ಭೂಮಿ ಕಳ್ಕೊಂಡ್ಬಿಡ್ತದೆ. ಸೊ ಹಿಂಗಾಗಿ ಆಮೇಲೆ ಈಗ ಮುಳುಸಜ್ಜೆನ್ ತುಂಬಾ ಆಗಿತ್ತಲ್ಲ ಇದರಲ್ಲಿ ಮೆಕ್ಕೆಜೋಳದಲ್ಲಿ ಮುಳುಸಜ್ಜೆ ಮುಳುಸಜ್ಜೆ ಏನಾದ್ರೂ ಕೇಳಿದ್ರೆ ಸರ್ ಇದು ಮುಳುಸಜ್ಜೆ ಪ್ರಾಬ್ಲಮ್ ಆಗಿತ್ತೆ ಅಂತ ಹೇಳ್ತಾರೆ. ಹೊಸ ಕಾಲ ಹೇಳಿ ವಿಚಿತ್ರ ಹೊಸ ಇಲ್ಲ ಹೊಸದೇನಿಲ್ಲ ರೈತರು ಇದು ಮುಳು. ಈ ಕಡೆ ನಮ್ಮಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಮುಳುಸಜ್ಜೆ ಅಂತಾರೆ ಆ ಒಂದು ಕಳೆ, ತುಂಬಾ ತೊಂದರೆ ಕೊಡ್ತಕ್ಕಂತ ಕಳೆ ಅದು. ನಮ್ಮ ವಿಜ್ಞಾನಿಗಳು ಕೂಡ ಮೊನ್ನೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ರು, ಈ ಮುಳುಸಜ್ಜೆ ತುಂಬಾ ಸಮಸ್ಯೆ ಕೊಡ್ತಾ ಇದೆ, ಇದ ಹೆಂಗ ನಿರ್ವಹಣೆ ಮಾಡ್ಬೇಕು ಏನ್ ಕತೆ ಅಂತ ಹೇಳಿ ಒಂದು ಪಾಠ ಮಾಡ್ತಾ ಇದ್ರು. ಏನಾದ್ರು ಹೇಳೋರೇನಪ್ಪ ಹಂಗಾರೆ ನಿವಾರಣೆಗೆ ಕ್ರಮ ನಿವಾರಣೆಗೆ ಅಂತಂದ್ರೆ ಅವರು ಏನೋ ಒಂದು ಹೇಳ್ತಾರೆ, ಜೊತೆಗೆ ರಾಸಾಯನಿಕ ಸಿಂಪಡಣೆ ಮಾಡ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಯಾವ್ದು ನಾವು ಜಾಸ್ತಿ ಹಾಕ್ಬಾರ್ದು, ಜಾಸ್ತಿ ಅಂತಂದ್ರೆ ಅಮೃತ ಕೂಡ ವಿಷ ಆಗ್ತದೆ ಜಾಸ್ತಿ ಆದ್ರೆ ಅಲ್ವಾ. ಹಂಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬೇಕು ನಮ್ಗೆ, ಎಷ್ಟು ಅವ್ರೇನು ವಿಜ್ಞಾನಿಗಳು ಏನು ಅದನ್ನ ಶಿಫಾರಸ್ ಮಾಡಿರ್ತಾರೆ. ಈಗ 1.5 ml ಅಂತ ಹೇಳಿರ್ತಾರೆ ಅವರು, 1.5 ml ಪ್ರತಿ ಲೀಟರ್ ಅಂತ ಹೇಳಿರ್ತಾರೆ. ನಾವೇನ್ ಮಾಡ್ತೀವಿ, ಬೇಗ ಸಾಯಿಲಿ ಹುಳ ಆಗ್ಲಿ ಅಥವಾ ಗಿಡ ಆಗ್ಲಿ ಅಂದ್ರೆ ನಮ್ಗೆ ಬೇಕಾಗಿ ಇರದೇ ಇರತಕ್ಕಂತ ಗಿಡಗಳನ್ನ ಬೇಗ ಸಾಯಿಲಿ ಅಥವಾ ಬೇಗ ಇದು ಅಂತ ಇವ್ರು ಜಾಸ್ತಿ ಹಾಕ್ತಾರೆ. ಬೇಗ ಸತ್ತೋಯ್ಲಿ ಅಂತ 50 ml ಅಂತ ವಿಜ್ಞಾನಿಗಳು ಹೇಳರ್ ಅನ್ಕೋ, ಇವ್ರು 100 ml ಹಾಕೋದು ಹೋಗ್ಬಿಟ್ಟು ನಮ್ಗೆ ಕೆಲಸ ಕಡಿಮೆ ಆಯ್ತದಲ್ಲ ಸುಬ್ಬಣ್ಣ. ಏನ್ ಹೇಳುದು ಈಗ ಇದಾಯ್ತು. ಈಗ ಚಳಿಗಾಲ ಅಂತಂದ್ರೆ ಜಾನುವಾರುಗಳು ಕೂಡ ನಾವು ತುಂಬಾ ಕೇರ್ಫುಲ್ ಆಗಿ ನೋಡ್ಕೋಬೇಕು. ಏನಪ್ಪ ಹಿಂಗ ಹೇಳಿ, ಜಾನುವಾರಕ್ಕೆ ಚಳಿಗೂ ಏನ್ ಸಂಬಂಧ? ಅವಕ್ಕೆ ನಮ್ಮಂಗೆ ಅಲ್ವಾ ಜೀವ, ನಮ್ಮಂಗೆ ಅಲ್ಲ ಜೀವ. ಅದಕ್ಕೆ ಮತ್ ನೀವೇಂತ ಮಾಡ್ತೀಯಪ್ಪ? ನಾನಂತಂದ್ರೆ ಅದಕ್ಕೆ ಕೊಟ್ಟಿಗೆ ಇಲ್ಲ ಅಂತ ಹೇಳಿದ್ರೆ ಗೋಣಿ ಚೀಲ ಹಾಕ್ತೀನಿ ಅದಕ್ಕೆ, ಅದ್ರ ಮೇಲೆ ರಾತ್ರಿ ಹೊತ್ನಾಗೆ. ಆಮೇಲೆ ಕೊಟ್ಟಿಗೆಯಲ್ಲಿ ಕಟ್ಟಾಕಿದ್ರೆ ಕೊಟ್ಟಿಗೆ ಇರೋರಿಗೆ ಅಥವಾ ಕೊಟ್ಟಿಗೆ ಇರ್ತಕ್ಕಂಥವ್ರಿಗೆ ಅದನ್ನ ಸುತ್ತಮುತ್ತ ಟಾರ್ಪಲಿನ ಸುತ್ತೀನಿ, ಮತ್ತೆ ಬೆಳಿಗ್ಗೆ ಅದನ್ನ ತೆಗಿತೀನಿ ಸೂರ್ಯ ಬಂದಾಗ. ಆಮೇಲೆ ಈ ಸೊಳ್ಳೆ ಗಿಳಿ ಇರ್ತಾವಲ್ಲ, ಸೊಪ್ಪು ಸಿಗ್ತೈತೆ, ಬೇವನ್ ಸೊಪ್ಪು ಸಿಗ್ತೈತೆ, ಅದನ್ನ ಹೋಗಿ ಹಾಕ್ತೀನಿ ಸುತ್ತಮುತ್ತನ, ಅದ್ರಿಂದ ಸ್ವಲ್ಪ ಕಡಿಮೆ ಆಯ್ತದೆ. ಈಗ ಹೋಗಿ ಹಾಕ್ತಾನೆ ಅಂತಂದ್ಬಿಟ್ನಲ್ಲಪ್ಪ, ಪರಿಸರ ಅಲ್ಲ ಬೇವಿನ ಸೊಪ್ಪು ಹೇಳ್ತಾ ಇದ್ದೀನಿ ನಾನು. ಬೇವಿನ ಸೊಪ್ಪು ಅಂತ ಹೇಳು. ಆಮೇಲೆ ಒಂದಿದೆ ಶಿವಣ್ಣ, ಈಗ ಚಳಿಗಾಲ ಚಳಿಗಾಲ ಜಾನುವಾರು ಅಂತ ಹೇಳ್ತಿದ್ನಲ್ಲ, ಇವನೇನೋ ಕೊಟ್ಟಿಗೆ ಮಾಡ್ತಾನಪ್ಪ, ಕೊಟ್ಟಿಗೆ ಇದೆ ಆಯ್ತು. ಇನ್ನು ನಮ್ಮ ಪಕ್ಕದ ಮನೇಲಿ ಒಬ್ಬನಿದ್ದಾನೆ ಪಾಪ, ಯಾವಾಗ ನೋಡಿದ್ರು ಹೊರಗಡೆಗೆ ಕಟ್ಟಿರ್ತಾನಲ್ಲ ಪಾಪ. ಅದೇಣ್ಣ ಸಾಯಂಕಾಲ ಹೊತ್ನಾಗೆ ಗೋಣಿ ಚೀಲಿಂದ ಸ್ವಲ್ಪ ಮುಚ್ಚಬೇಕು. ನಾವೆಂಗೆ ಒದ್ಕೊಳ್ಳಕ್ಕೆ ಒಳ್ಳೆ ಒಳ್ಳೆ ಬಟ್ಟೆಗಳನ್ನ ಇದ್ ಮಾಡ್ಕೋತೀವ ಆ ತರನೇ. ಯಾಕಂದ್ರೆ ಕೆಲವೊಬ್ರು ಏನ್ ಮಾಡ್ತಾರೆ, ಅದರಿಂದ ಎಷ್ಟು ಬರುತ್ತೋ ಅಷ್ಟು ತಗೊಂಡು ಬೀದಿಗೆ ಬಿಸಾಕ್ತಾರೆ ಅದಕ್ಕೆ ಜಾನುವಾರುಗಳಿಗೆ. ಆ ಬೀದಿಯಲ್ಲಿ ಪ್ಲಾಸ್ಟಿಕ್ ತಿಂದು ಅದು ಪೇಪರ್ ತಿಂದು ಹೊಟ್ಟೆ ತುಂಬಿಸ್ಕೋತದೆ ಪಾಪ. ಕಷ್ಟ ಆಯ್ತಪ್ಪ ತಿಂದ್ಬಿಟ್ಟು ಸತ್ಕಿತ್ತೋಯ್ತುಪ್ಪ. ಅದ್ ಯಾವ್ದೋ ಮೊನ್ನೆ ಪೇಪರ್ ಬಂದಿತ್ತು, ಒಂದ್ ಹಸುನ ಆಪರೇಷನ್ ಮಾಡಿ ತೆಗೆದವ್ರಂತೆ, 35 kg ಬರೀ ಪ್ಲಾಸ್ಟಿಕ್ ಇತ್ತದ್ರಾಗೆ. ಬೇರೆ ತಿನ್ನು ಆರನೇ ಕೊಡ್ತಾ ಇದ್ರು, ಮತ್ತೇನ್ ಮಾಡ್ತಾರೆ ಇವ್ರು? ಏನ್ ಮಾಡೋದು, ಬೆಳಗ್ಗೆ ಆಯ್ತು ಬಿಟ್ಟು ಬಿಡೋದು. ಆಮೇಲೆ ಈಗ ಚಳಿಗಾಲದಲ್ಲಿ ಸ್ವಲ್ಪ ಅದಕ್ಕೆ ಜಾಸ್ತಿ ಆಹಾರ ಬೇಕಾಯ್ತದೆ. ಮನುಷ್ಯರಿಗೆ ಹೆಂಗ್ ಬೇಕಾಯ್ತದಲ್ಲ ಹಂಗೆ, ಅದಕ್ಕೆ ನಾವೇನ್ ಮಾಡ್ಬೇಕು, ಖನಿಜ ಮಿಶ್ರಣವನ್ನು ಕೊಡ್ಬೇಕು, ಜೊತೆಗೆ ಈ ದಾಣಿ ಮಿಶ್ರಣ ಕೂಡ ಕೊಡ್ಬೇಕು. ಒಳ್ಳೆ ಫುಡ್ ಕೊಡ್, ನಾವ್ ಹೆಂಗೆ ತಿಂತೀವಲ್ಲ ಅದೇ ರೀತಿಯಿಂದ ಅದಕ್ಕೆ ಕೊಟ್ಟರೆ ಸಿಕ್ತಲ್ಲ ನಂದಿನಿ. ನಮ್ಮ ಇದರಲ್ಲಿ ಸಹಕಾರ ಸಂಘಗಳಲ್ಲಿ ಕೃಷಿ ಪತ್ತಿನ ಸಹಕಾರ ಸಂಘಗಳು ಸಿಕ್ತತೆ, ಆಮೇಲೆ ಹಾಲಿನ ಡೈರಿಲಿ ಕೊಡ್ತಾರೆ, ಅದನ್ನ ತಗೊಂಡ್ ಹಾಕ್ಬೇಕು. ಅಂದ್ರೆ ಈ ಮನುಷ್ಯರನ್ನ ನಾವ್ ಹೆಂಗೆ ಕಾಪಾಡ್ಕೋತೀವಲ್ಲ ಹಂಗೆ ಈ ಜಾನುವಾರನ ಕಾಪಾಡ್ಕೋಬೇಕು ಆಯ್ತದೆ. ಜೀವ ಇರೋ ಪ್ರಾಣಿ ಅಲ್ಲ ನಮ್ಮಂಗೆ ಅಲ್ಲ ಕಣ, ಅವನು ಅದಕ್ಕೂ ಜೀವ ಇದೆ. ಬರೀ ಹಾಲು ಮಾತ್ರ ಹಿಂಡ್ಬಿಡೋದು, ಏನು ಕೊಡದೇ ಇದ್ರು ಪಾಪ ಅದೇನ್ ಮಾಡ್ಬೇಕು. ಆಮೇಲೆ ಈಗ ಕೋಳಿ ಚಿಕ್ಕ ಮರಿಗಳು ಇರ್ತಾವಲ್ಲ, ಅದಕ್ಕೊಂದ್ ಸ್ವಲ್ಪ ಶಾಖ ಕೊಡ್ಬೇಕಂತ ಹೇಳ್ತಾರಣ. ಬಲ್ಬ್ ಹಾಕ್ಬೇಕು ಅದಕ್ಕೆ, ನಾವು ಹೆಂಗೆ ಮನೇಲಿ ಹಾಕ್ತಿವಲ್ಲ. ಏನೋ ಫಾರ್ಮ್ ಕಟ್ಕೊಂಡ್ರೆ ಪರವಾಗಿಲ್ಲ, ಫಾರ್ಮ್ ಅಲ್ಲ ಒಂದು 50-60 ಇದ್ರು ಸುತ್ತಮುತ್ತ ಈ ತರ ಪಾತಿ ತರ ಮಾಡಿ ಮಧ್ಯದಲ್ಲಿ ಒಂದು ಲೈಟ್ ಬಿಡ್ಬೇಕು ಸಾಕು. ಓಹೋ, ಇಳಿಬಿಟ್ಬಿಟ್ರೆ ಅದು ಸಾಕು ಸಾಕು, ಸ್ವಲ್ಪ ಶಾಖಲಿಂದ ಅದಕ್ಕೆ ಇದು ಸಿಗ್ತದೆ. ಏನು ಅಂತಂದ್ರೆ ಎರಡ ಮೂರು ಕಟ್ಕೊಂಡಿರ್ತೀವಿ, ಇದಕ್ಕೆ ಏನಾಗಲ್ಲ ಬಿಡು, ನಾಟಿ ಕುಳಿ ಏನ್ ಬೇಕಾಗಿಲ್ಲ. ಈಗ ನಾವು ಪಾರಮ್ಯ ಟನ್ಸ್ ಆಗ್ತಿವಲ್ಲ ಅದಕ್ಕೆ ಒಂದ್ ಸ್ವಲ್ಪ ಬೇಕಾಯ್ತದೆ. ನಾಟಿ ಕೋಳಿ ಹೆಂಗೆ ಅಂದ್ರೆ ಎಲ್ಲಂದ್ರೂ ಅಲ್ಲೇ ಅದು ಎಲ್ ಬಿಟ್ರು ಅದು ಬದುಕ್ತದೆ, ಅದು ಬೇರೆ ವಿಚಾರ. ಅದಕ್ಕೆ ಏನಪ್ಪ, ನಮ್ ಗದೆತವ ಒಂದು ಫಾರ್ಮ್ ಕೊಟ್ಟವ್ರೆ, ಅಲ್ಲಿ ರಾತ್ರಿ ಎಲ್ಲಾ ಲೈಟ್ ಆನ್ ಮಾಡಿ ಬಿಟ್ಟಿರ್ತಾರೆ ಸದನ. ನಂಗೆ ಈಗ ಅರ್ಥ ಆಯ್ತು ಯಾಕಂದ್ರೆ ಯಾಕೆ ಹಿಂಗ ಕರೆಂಟ್ ಆನ್ ಮಾಡ್ಕಂತ ಕೂತವ್ರಿ ಇಲ್ಲಿ ಅಂತ ಬೈಕೋದಿದ್ದೆ. ಇಲ್ಲ ಕರೆಂಟ್ ಆನ್ ಮಾಡೋದಲ್ಲ, ಅಂತಂದಿಲ್ಲಪ್ಪ ಮೊನ್ನೆ ಬರೇ ಒಂದ್ ಸಣ್ಣ ಸುದ್ದಿ ಹಬ್ಬಿಸ್ಬಿಟ್ಟಿದ್ರಪ್ಪ ಕ್ಯಾನ್ಸರ್ ಬರ್ತದೆ ಅಂತ. ಅದು ಏನು ನಾನು ಓಸಿ ನೋಡ್ದಂಗೆ ಪೇಪರಲ್ಲಿ. ಆಮೇಲೆ ಇಲ್ಲ ಅಂತ ಆತಲ್ಲಪ್ಪ ಅದು, ಅದು ಅದನ್ನ ಬೇಕೇ ಬೇಕು, ಮೊಟ್ಟೆ ತಿಂದ್ರೆ ಒಳ್ಳೇದು ಅಂತ ಆಯ್ತು. ಪ್ರೋಟೀನ್ ಅಂಶ ಈಗ ಸ್ಕೂಲ್ ಎಲ್ಲ ಕೊಡ್ತಾರ ಕಣ ಮೊಟ್ಟೆ, ಪ್ರತಿ ದಿವಸ ಮೊಟ್ಟೆ ಹಾಲು ಅಂತ ಅಂಗನವಾಡಿಯಲ್ಲಿ ಕೊಡ್ರ ಕಣಪ್ಪ. ಅಂಗನವಾಡಿಯಲ್ಲಿ ಕೊಡೋರು, ಅಂಗನವಾಡಿಯಲ್ಲಿ ಕೊಡ್ತಾರೆ. ಮತ್ತೆ ಈ ಹೆಣ್ಮಕ್ಳು ಪ್ರೆಗ್ನೆಂಟ್ ಇದ್ದಾಗ ಮತ್ತೆ ಈ ಮಕ್ಕಳ ಆದ್ಮೇಲೆ ಕೂಡ ಅಂಗನವಾಡಿನಲ್ಲಿ ದಿಸ್ಕೊಂಡು ಮೊಟ್ಟೆ ಕೊಟ್ಟರು. ಹೌದು ಹೌದು, ಈಗೂ ಕೊಡ್ತಾರಣ, ಈಗೂ ಕೊಡ್ತಾರೆ ಅಂಗನವಾಡಿಯಲ್ಲಿ. ಅವ್ರಿಗೆ ಒಂದು ಕಾರ್ಡ್ ಮಾಡಿಸಿದ್ದಾರೆ, ತಾಯಿ ಕಾರ್ಡ್ ಅಂತ ಹೇಳಿ, ಕಾರ್ಡ್ ಅಲ್ಲಿ ಬರ್ದ್ಬಿಟ್ಟು ಕೊಡ್ತಾರೆ ಅವ್ರಿಗೆ. ಸರ್ಕಾರ ಚಿಕ್ಕಿ ಮತ್ತೆ ಇದು ಕೆಲವರಿಗೆ ಬಾಳೆಹಣ್ಣು ಇದನ್ನು ನಮ್ಮ ಇಸ್ಕೊಂಡು ಕೊಡ್ತಾರಪ್ಪ ಅದನ್ನ. ಈಗ ಮತ್ತೇನೇನು ಹೊಸ ವರ್ಷ ಬರ್ತಾ ಇದೆ ಅಣ್ಣ, ಅದಕ್ಕೆ ನನಗ್ ಮತ್ ಪುನಃ ಶಿವಣ್ಣ ಇಲ್ಲಿ ನೆನಪಾಗ್ಬಿಡ್ತಪ್ಪ ಎಲ್ಲಿಗೆಲ್ಲ ಹೊಂಟ್ಕಿಂಟ ಅಂತ ಎಲ್ಲಿ ಕೊಡ್ಸೈತ್ರಿ ಹೇಳ್ತಾ ಇದ್ದ ಆಡು ಕನಕಾಂಗಿ. ಅಲ್ಲ ಈ ಸಲ ಕೊಡ್ಚೇತ್ರಿ ಹೋಗ್ಬೇಕು ಅನ್ಕೊಂಡಿದ್ವಿ, ಬಟ್ ಹೋಗೋದಿದ್ರೆ ಈಗೆಲ್ಲಾನು ಆನ್ಲೈನ್ ಆಗಿದೆ ಕಣಣ್ಣ, ನಾವು ಪರ್ಮಿಷನ್ ಇಲ್ದೇನೆ ಎಲ್ಲೂ ಹೋಗಂಗಿಲ್ಲ. ಈಗ ಮೊದ್ಲು ಆನ್ಲೈನ್ ಅಲ್ಲಿ ಬುಕ್ ಮಾಡ್ಬಿಟ್ಟು ಪರ್ಮಿಷನ್ ತಗೊಂಡೆ ನಮ್ಗೆ ಅಲ್ಲಿ ಬಿಡ್ತಾರೆ. ಓ ನಾವು ಹಿಂಗೆ ಡೈರೆಕ್ಟ್ ಆಗಿ ಹೋಯ್ತು ಅಂದ್ರೆ ಹಾಕುಲ್ಲ. ಇಲ್ಲ ಇಲ್ಲ ಇಲ್ಲ, ಜಾಸ್ತಿ ಆಗ್ಬಿಟ್ರೆ. ಈಗ ಅರಣ್ಯ ಇಲಾಖೆಯವರೆ ಈ ತರ ಒಂದು ಕಾನೂನು ಮಾಡ್ಬಿಟ್ಟಿದ್ದಾರೆ, ನಾವು ಆನ್ಲೈನ್ ಅಲ್ಲಿ ಬುಕಿಂಗ್ ಮಾಡ್ಬೇಕು. ಒಳ್ಳೇದಕ್ಕನಪ್ಪ ಆನ್ಲೈನ್ ಬುಕಿಂಗ್ ಅಂತ ಹೇಳ್ತೀರಪ್ಪ, ನಮ್ಮಂತ ರೈತರುಗಳು ಈ ಫೋನ್ ಆನ್ ಮಾಡಿದ್ರೆ ಏನೇನೋ ಬಂದ್ಬಿಟ್ಟು ನಮ್ ದುಡ್ಡೆಲ್ಲ ಕಿತ್ಕೊಂಡು ಹೋಯ್ತದೆ. ಅದು ವಿಚಾರ ಅಂದ್ರೆ ಸೈಬರ್ ವಂಚನೆ ಅಂತ ಹೇಳ್ತಾ ಇದ್ದೀನಿ. ಇಲ್ಲ ಕಣಪ್ಪ, ನಮ್ ಮನೆ ಪಕ್ಕದವ್ರು ಕಳ್ಕೊಂಡ್ಬಿಟ್ರು ಪಾಪ. ಅದೇನೋ ಮತ್ ವಿಚಿತ್ರ ವಿಚಿತ್ರ, ಅದೇನೋ ಓಟಿಪಿ ಕೇಳಿದ್ರಂತೆ, ಇವ್ರು ಹೇಳಿದ್ರಂತೆ ಮುಗಿತು. ಆ ಹೇಳಿದ ತಕ್ಷಣಕ್ಕೆ ಬ್ಯಾಂಕ್ ಅಲ್ಲಿ ಇದ್ದಿದ್ದು 50,000 ಕಿತ್ಕೊಂಡು ಹೊಂಟಬಿಟ್ಟದೆ ಸುಧಾ. ಅಯ್ಯೋ ನೋಡು ಎಂತ ಮಸಾಲ. ಹಿಂಗಂತೀರ, ಒಂದ್ ಮೊನ್ನೆ ಒಂದ್ ತಮಾಷೆ ಒಂದ್ ಕತೆ ಹೇಳ್ತಿದ್ರಪ್ಪ ಒಬ್ರು, ಓಟಿಪಿ ಕತೆ. ಗಂಡ ಹೆಂಡತಿ ಇದ್ರಂತೆ, ಗಂಡ ಹೆಂಡತಿ ಇದ್ದಾಗ ಹಿಂಗೆ ಫೋನ್ ಬಂತಂತೆ, ನಿಮ್ ಮನೆ ಪೆನ್ಷನ್ ದುಡ್ಡು ಬಂದಿದೆ ಓಟಿಪಿ ಹೇಳಿ ಅಂತ. ಇವ್ರು ಓಟಿಪಿ ಹೇಳಿದ್ಲು, ಹೆಂಗ್ ಹೇಳಿದ್ಲು ಗೊತ್ತಿದ್ಯಾ, ಅದು ತಂದ ಅರ್ಧ ಹೇಳಿದ್ಲು, ಗಂಡಂದ ಅರ್ಧ ಹೇಳಿದ್ಲು, ಇದು ಅರ್ಥ ಆಗ್ಲಿಲ್ಲ. ಅವಳಿಗೆ ಪೆನ್ಷನ್ ಜಾಯಿಂಟ್ ಹಾಕೊಂಟಲ್ಲಪ್ಪ ಅದು ಅಂತ ಹೇಳ್ಬಿಟ್ಟು ಬಚಾವಾದ್ಲವಳು. ಒಳ್ಳೆ ಕೆಲಸ ಆಗದ್ಲು, ಇಲ್ಲ ಅಂತಂದ್ರೆ ಅವಳು ತಗಲಾಕೊಂಡ್ಬಿಡೋಳು. ಎಚ್ಚರಿಕೆ ನಮ್ ರೈತರು ಹೇಳ್ಬೇಕಂದ್ರೆ, ಯಾರೇ ಏನೇ ಕೇಳಿದ್ರು ಕೊಡ್ಬೇಡಿ ಅಂತ. ಓಟಿಪಿ ಯಾವುದೇ ಸಂದರ್ಭದಲ್ಲೂ ಕೊಡಬಾರ್ದು ಅಂತ ಹೇಳ್ಬೇಕು. ಹೌದು. ಆಮೇಲೆ ಈಗ ನಾವು ಜಾನುವಾರುಗಳ ಬಗ್ಗೆ ಮಾತಾಡಿದೀವಿ, ಕೋಳಿ ಬಗ್ಗೆ ಮಾತಾಡಿದೀವಿ, ನಮ್ ಬಗ್ಗೆನೆ ಮಾತಾಡ್ಕೊಂಡಿಲ್ಲ. ಈ ಚಳಿಗಾಲದಲ್ಲಿ ಹೆಂಗ್ ನಾವ್ ಇದ್ ಮಾಡ್ಬೇಕು, ನಮ್ ಬಗ್ಗೆ ಏನ್ ಮಾತಾಡೋದು, ಹೆಂಗ ಸ್ವೆಟರ್ ಹಾಕತೀವಿ. ಅಲ್ಲ ಸ್ವೆಟರ್ ಹಾಕ್ತಿವಿ ನಿಜ, ಬಟ್ ಸ್ವೆಟರ್ ಹಾಕೋ ಜೊತೆಗೆ ಮಫ್ಲರ್ ಕೂಡ, ಟೋಪಿ ಕಿವಿಗೆ ಆಮೇಲೆ ಆಮೇಲೆ ಗಾಳಿಗೆ ಕಾಲಿಗೆ ಕಾಲು ಚೀಲ ಹಾಕೊಳ್ಳೋದು, ಇದೆಲ್ಲಾನು ಮಾಡ್ಬೇಕಂತ ಹೇಳ್ತಾರೆ. ಆಮೇಲೆ ಜೊತೆಗೆ ಈಗ ನಾವು ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕಂದ್ರೆ ಈ ಬೆಳಿಗ್ಗೆ ಬೆಳಿಗ್ಗೆ ತುಂಬಾ ಇದು ಕಾಣ ಹೊಗೆ ಕಾಣ ಕಾಣಿಸೋದಿಲ್ಲ. ಈ ಏನಂತಂದ್ರೆ 1 meter ಇದ್ರೂ ಕಾಣಿಸೋದಿಲ್ಲ, ಅಷ್ಟೊಂದು ಹೊಗೆ ಇದಾಗಿರ್ತದೆ. ಅಂತ ಸಮಯದಲ್ಲಿ ತುಂಬಾ ನಾವು ಎಚ್ಚರಿಕೆ ವಹಿಸ್ಬೇಕು. ಹೌದು, ನೋಡಿದೆ ಎಷ್ಟೋ 40-50 ವಿಮಾನಗಳು ನಿಲ್ಲಿಸ್ಬಿಟ್ಟವ್ರು, ಅದು ದಾರಿ ಕಾಣೋದಿಲ್ಲ ಅಂತ ಹಾಕ್ಬಿಟ್ರಂತ. ಮನುಷ್ಯರಿಗೆ ಕಾಣ್ತದ ಲೈಟ್ ಹಾಕೊಂಡು ಹೋಗೋ ವಿಮಾನಗೆ ಕಾಣೋದಿಲ್ಲ ಅಂತ. ಆಮೇಲೆ ವೃದ್ಧರ ಬಗ್ಗೆ ಮನೆಯಲ್ಲಿ ಯಾರು ಸ್ವಲ್ಪ ವೃದ್ಧರು ಇರ್ತಾರೆ ಅವ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ಬೇಕು. ಯಾಕಂತಂದ್ರೆ ಈ ಚಳಿಯಲ್ಲಿ ಇರದೇ ಇರ್ತಕ್ಕಂಥ ರೋಗ ಎಲ್ಲ ಬರ್ತವೆ. ಕೆಮ್ಮದು, ಆಮೇಲೆ ಈ ದಮ್ ಅಂತ ಹೇಳ್ತೀವಲ್ಲ, ಕಫ ದಮ್ಮು, ಈ ತರದ್ದು ಬೇರೆ ಬೇರೆ ಕಾಯಿಲೆಗಳು. ಆಮೇಲೆ ಚಿಕ್ಕ ಮಕ್ಕಳಿಗೂ ಕೂಡ ನಾವು ತುಂಬಾ ಒಂದು ಎಚ್ಚರಿಕೆಯಿಂದ ನೋಡ್ಬೇಕು. ಯಾಕಂದ್ರೆ ಚಿಕ್ಕ ಮಕ್ಕಳು ಕೂಡ ತುಂಬಾನೇ ಸ್ವಲ್ಪ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅವರಿಗೆ ಇದು ಆಗುತ್ತೆ, ಶೀತ ಆಗ್ಬಿಡ್ತದೆ. ಶಿವಣ್ಣ ಹೊಸ ವರ್ಷ ಹೊಸ ವರ್ಷ ಅಂತ ಹೇಳ್ತಿದ್ದಪ್ಪ, ಹೊಸ ವರ್ಷ ನಮ್ಗೇನಕ್ಕಪ್ಪ ಹೊಸ ವರ್ಷ, ನಮ್ ರೈತರು ಹೊಸ ವರ್ಷನ ಇದು ಹಂಗಂದ್ರೆ ಹೆಂಗಾಯ್ತದಪ್ಪ ಅಲ್ಲ. ಈ ಪ್ಯಾಷನ್ ಕಲ್ತ್ ಬಿಟ್ಟು ಹೊಸ ವರ್ಷ ಹೊಸ ವರ್ಷ ಅಂತಂದ್ರೆ ನಾವೆಲ್ಲ ಮಾಡ್ತಿದ್ವಿ. ನಾವು ಒಂದು ತೀರ್ಮಾನ ಮಾಡೋ ನಡಿ, ಇನ್ಮೇಲಿಂದ ನಾ ಸಾಲ ಮಾಡ್ತೀವಿ ಅನುಕೂಲ ಜಾಸ್ತಿಯಾ ಹಂಗೆ ಅಂತ ತೀರ್ಮಾನ ಮಾಡುವ ನಾವು ಹೊಸ ವರ್ಷಕ್ಕೆ. ನೀವು ಬರೀ ಸಾಲ ಮಾಡೋದಿಲ್ಲ ಅಂತಂದ್ರೆ ಆಯ್ತದ? ಚೆನ್ನಾಗಿ ಬೆಳಿ ತೆಗಿತೀನಿ, ನಾನು ಏನೋ ಹೇಳ್ತಾರ ಪ್ರಶಸ್ತಿ ಕೊಡ್ತಾರೆ ಅಂತ. ಹೌದು, ಪ್ರಶಸ್ತಿ ಬರ್ಬೇಕು ಅಂತ ಯಾಕೆ ಒಳ್ಳೆಯ ವಿಚಾರ. ಆದಷ್ಟು ಕಡಿಮೆ ಭೂಮಿನಲ್ಲಿ ಹೆಚ್ಚು ಬೆಳೆ ಮಿಶ್ರ ಬೆಳೆ ಇವುಗಳನ್ನ ಬೆಳಕ ಹೊಂಟದ್ರೆ ಲಾಭ ಆಯ್ತದೆ. ಪ್ರಗತಿಪರ ರೈತರು ಅಂತ ಕೊಡ್ತಾರಂತಲ್ಲ ಪ್ರಶಸ್ತಿ. ಅದೇ ಈಗ ಹೇಳ್ತಿದ್ನ ಶಿವಣ್ಣ, ಕಡಿಮೆ ಜಾಗದಲ್ಲಿ ಜಾಸ್ತಿ ಬೆಳೆ ಬೆಳೆದವರಿಗೆ ಪ್ರಶಸ್ತಿ ಕೊಡ್ತಾರೆ. ಒಂದಿಂಚು ಜಾಗ ನೀನು ವೇಸ್ಟ್ ಮಾಡಬಾರ್ದು. ಏನ್ ಗೊತ್ತಾ, ಪ್ರತಿ ಒಂದು ತಿಂಗಳಿಗೆ ನಿರಂತರ ಆದಾಯ ಬರ್ತಕ್ಕಂತ ಒಂದು ಮೂಲಗಳನ್ನ ಹುಡುಕ್ಬೇಕು. ಅಂದ್ರೆ ಒಂದ್ ಬೆಳೆ ಹೋದ್ರೆ ಇನ್ನೊಂದ್ ಬೆಳೆ ತಗೊಳಕ್ಕೆ. ಈಗ ಅಡಿಕೆ ಅಂತೂ ನಮ್ದು ಬೆಳೆನೇ ಮಿಶ್ರ ಬೇಸಾಯ ಅಂತ. ಹೌದು, ಮಿಶ್ರ ಬೇಸಾಯ ಅಂತ ಹೇಳ್ತೀವಿ. ಅಡಿಕೆ ನಮ್ಮ ಸಾಂಪ್ರದಾಯಿಕ ಬೆಳೆ, ಈಗ ನಾವ್ ಅದನ್ನ ಬಿಡಂಗಿಲ್ಲ. ಆದ್ರೆ ಅದರಲ್ಲಿ ಈಗ ಹೇಳ್ದಂಗೆ ನಿಮ್ ಜಾಯಿಕಾಯಿ, ಕೊಕ್ಕೋ, ಆಮೇಲೆ ಈ ಬಾಳೆ, ಅಂದ್ರೆ ಅದು 8 ವರ್ಷ ಆಗೋಕ್ಕಿಂತ ಅಂದ್ರೆ ನೆರಳು ಬರೋಕ್ಕಿಂತ ಮೊದಲು ಅದನ್ನ ನಾವು ಬೆಳ್ಕೋಬಹುದು. ಹುರುಳಿಕಾಳು ಬೆಳ್ಕೋಬಹುದು, ತರಕಾರಿ ಬೆಳ್ಕೋಬಹುದು, ಹೂವಿನ ಗಿಡಗಳನ್ನು ಹಾಕ್ಬಹುದು, ಈ ತರದ ಎಲ್ಲಾನು ನಾವು ಮಾಡ್ಕೋಬಹುದು. ಒಂದೇ ಶಿವಣ್ಣ, ನೀನು ನಿನ್ ತೋಟಕ್ಕೆ ಮಾಡಿಸಿದ್ರು ಮಾಡಿಸು ಹೇಳಪ್ಪ. ಅರಣ್ಯ ಇಲಾಖೆಯವರು ಈಗ ನಿನ್ ತೋಟದ ಬದು ಇರ್ತದಲ್ಲಪ್ಪ, ಬದು ಏನ್ ಮಾಡಿ ಏನಾರ ಹಾಕಿಯ? ಇಲ್ಲ ಕಣಪ್ಪ, ಅಲ್ಲಿ ಏನ್ ಬೆಳಕದದು? ಅಲ್ಲಿ ಮರ ಕೊಡ್ತಾರಪ್ಪ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು. ಅದಕ್ಕೆ ನೀನ್ ಏನು ಗೊತ್ತ ಮಜಾ ಅಂತದ, ನೀನ್ ಒಂದ್ಸರಿ ಬೆಳೆ ಹಾಕ, ಒಂದ್ ಸಸಿ ಹಾಕಿ ಇಟ್ಟೆ ಅಂತ ಇಟ್ಕೊ, ಸಸಿಗೂ ದುಡ್ಡು ಕೊಡ್ತಾರೆ, ಹುಂಡಿಗೂ ದುಡ್ಡು ಕೊಡ್ತಾರೆ. ಬೆಳೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದು ಅರಣ್ಯ ಸಂರಕ್ಷಣಾ ಯೋಜನೆ, ಸಾಮಾಜಿಕ ಅರಣ್ಯ ವಿಭಾಗದಲ್ಲಿ. ಇದು ನಮ್ಮ ಹೊಲ್ದಾಗೆ ನಾವ್ ಬೆಳೆಯಕ್ಕೆ ಅವರೇ ದುಡ್ಡು ಕೊಡ್ತಾರೆ, ಸಸಿಗೂ ಕೊಡ್ತಾರೆ. ಬೆಳೆಯೋದಕ್ಕೆ ಒಂದ್ ಗಿಡಕ್ಕೆ 35 ರೂಪಾಯಿ ಒಂದ್ ವರ್ಷ, 25, 3 ವರ್ಷ 20, ಹಿಂಗೆ ನೋಡಪ್ಪ. ಇಲ್ಲ ಮರಮುಟ್ಟಾಯ್ತಣ, ಈಗ ಬದು ಖಾಲಿ ಬಿಡ ಬದ್ಲಿಗೆ ನೀನು ಹಾಕು. ಈಗ ಸುಬ್ಬಣ್ಣ ಹೇಳ್ದಂಗೆ ಅರಣ್ಯ ಸಸಿಗಳು ಹಾಕು, ಮರಮುಟ್ಟನು ಆಯ್ತದೆ, ನೆರಳು ಆಯ್ತದೆ, ಮಕ್ಳು ಮೊಮ್ಮಕ್ಳ ಕಾಲಕ್ಕೆ ಒಳ್ಳೆ ಕೋಟಿ ಕೋಟಿ ಬೆಳಿಬಹುದು. ಕೋಟಿ ಇಲ್ಲದ್ರೆ ಲಕ್ಷ ಆದ್ರೂ ಬರ್ಬೋದಲ್ಲ ಅಣ್ಣ, ಐತದಪ್ಪ ಅದ್ರ ಬೆಲೆ. ಬಹಳ ವಿಷಯ ತಿಳ್ಸ್ಕೊಟ್ಟೆ ಸುಬ್ಬಣ್ಣ, ನೀ ಎಲ್ಲಿಂದ ಕಲ್ತಿ ಇದೆಲ್ಲ? ನಾನು ಹಿಂಗ್ ಹೋಯ್ತೀನಲ್ಲಪ್ಪ, ಬೇರೆ ಕಡೆ ಗಾಟಿ ಹೊಡೆದಿಲ್ಲ. ಅಲ್ಲ ನಮ್ ಗೊತ್ತಿಲ್ಲದಂಗ ನೀವು ಕೆವಿಕೆ ಹೊಂಟದಯ್ಯ ಹೆಂಗೆ ಕೆವಿಕೆ ಹೋಗಿ ಬಂದವರು ಅಂತ ತಿಳ್ಕೊತೀನಿ. ಸರಿ ಹೋತು ಬಿಡು. ಒಟ್ನಲ್ಲಿ ಶಿವಣ್ಣ ಅಂತೂ ಹೊಸ ವರ್ಷ ಆಚರಣೆ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟು. ಆದ್ರೂ ಬಂದಪ್ಪ ನೆಪದಲ್ಲಿ ಪಟಾಕಿ ಹೊಡೆಯೋದು ಇದೆಲ್ಲ ಮಾಡಿ ಅದೆಲ್ಲ ಬೇಡ ನಮ್ಗೆ. ನಾವ್ ಒಳ್ಳೆ ನಮ್ ಬೆಳೆನೆ ತಿನ್ಕೊಂಡು ಯಾಕೆ ಪರಿಸರ ಹಾಳಾಗೊಂಡದೆ ಈ ಪಟಾಕಿ ಹೊಡೆಯೋದ್ರಿಂದ ತಿಳ್ಕೊಳಕ್ಕೂ ನಮ್ ಜನ ಏನ್ ಮಾಡವ ತಯಾರಿ ಮಾತಾಡಿ ಸೈದಾಯ್ತು. ಏನಾದ್ರು ಸ್ವಲ್ಪ ಹೊರಗಡೆ ಹೋಗಿ ಏನಾದ್ರು ಸ್ವಲ್ಪ ತಿನ್ಕೊಳ್ಳೋಣ. ಹೊಸ ವರ್ಷಕ್ಕೆ ಈಗಿನೇ ಶುರು ಮಾಡ್ತೀನಿ. ಈಗ ನಾನು ಒಲೆ ಮೇಲೆ ಅನ್ನಕ್ ಮಡಿಗೆ ಎಷ್ಟೊತ್ತಾಯ್ತು ಆಡಳ್ಕತ ಕೂತಿದ್ದ ನಿಮಗೆ. ನೀವು ನೋಡೋಣ, ಹೋಗೋಣ, ಹೋಗ್ಬನ್ನಿ ಹೋಗ್ಬನ್ನಿ. ಇದುವರೆಗೆ ಜಗಲಿ ಕಟ್ಟೆ ವಾರದ ಹೂರಣ ವಿಶೇಷ ಕೌಟುಂಬಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದವರು ಶ್ರೀ ಸುಬ್ರಾಯ ಆರ್ ಭಟ್, ಡಾಕ್ಟರ್ ಎಸ್ ಎನ್ ಸುಧಾಕರ್ ಮತ್ತು ಶ್ರೀ ಎಂ ಕೆ ಶಿವಕುಮಾರ್. ನಿರ್ಮಾಣ ಸಹಾಯ ರೇಷ್ಮಾ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು. ಆತ್ಮೀಯ ಕೇಳುಗರೆ, ಇನ್ನು ಮುಂದೆ ಪರಿಸರ ಗೀತೆ ಕೇಳೋಣ. ಗಣಪ ನಿನಗೆ ವಿದ್ಯೆ ನೀಡುವ ತಾಯಿ ಸರಸ್ವತಿಗೆ ವನ್ಯಜೀವಿಗಳ ಕಾಯುವ ವನದೇವತೆಗೆ ಶಿರಬಾಗಿ ನಮಿಸುವೆ ಚರಣಗಳಿಗೆ ಶಿರಬಾಗಿ ನಮಿಸುವೆ ನಿನ್ನ ಚರಣಗಳಿಗೆ

ಶಿವಮೊಗ್ಗ ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಆವರಣದಲ್ಲಿ ಆಯೋಜಿಸಲಾಗಿದೆ. ಸದರಿ ಸ್ಪರ್ಧೆಯಲ್ಲಿ ಕೃಷಿ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿಗಳನ್ನು ಹೊರತುಪಡಿಸಿ ಜಿಲ್ಲೆಯ ಎಲ್ಲಾ ಸಾರ್ವಜನಿಕರಿಗೆ ಭಾಗವಹಿಸಲು ಅವಕಾಶವಿರುತ್ತದೆ. ಅಭ್ಯರ್ಥಿಗಳು ತಮ್ಮ ಭಾವಚಿತ್ರದೊಂದಿಗೆ ಹೆಸರು, ವಿಳಾಸ ಮತ್ತು ತಯಾರಿಸುವ ಖಾದ್ಯ, ಬೇಕಾಗುವ ಸಾಮಗ್ರಿಗಳು, ತಯಾರಿಸಲು ಬೇಕಾಗುವ ಸಮಯ ಹಾಗೂ ತಯಾರಿಸುವ ವಿಧಾನದ ಸಂಕ್ಷಿಪ್ತ ಮಾಹಿತಿಯೊಂದಿಗೆ ಅರ್ಜಿಯನ್ನು ದಿನಾಂಕ 31/12/2025 ಇಮೇಲ್ ವಿಳಾಸ dagrshi@gmail.com ಅಥವಾ ಖುದ್ದಾಗಿ ಅಥವಾ ಪೋಸ್ಟ್ ಮುಖಾಂತರ ಜಂಟಿ ಕೃಷಿ ನಿರ್ದೇಶಕರ ಕಚೇರಿ, ಹಳೆ ತೀರ್ಥಹಳ್ಳಿ ರಸ್ತೆ, ಶಿವಮೊಗ್ಗ ಈ ವಿಳಾಸಕ್ಕೆ ಕಳುಹಿಸಲು ಅಥವಾ ಗೂಗಲ್ ಫಾರ್ಮ್ ಅನ್ನು ಅಂತರ್ಜಾಲದ ಮೂಲಕ ನೋಂದಾಯಿಸಿಕೊಳ್ಳಲು ತಿಳಿಸಲಾಗಿದೆ. ಸ್ಪರ್ಧೆಯಲ್ಲಿ ಭಾಗವಹಿಸುವ ಅಭ್ಯರ್ಥಿಗಳು ಈ ಕೆಳಗಿನ ಸೂಚನೆಗಳನ್ನು ಪಾಲಿಸುವುದು: 1.